ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣ ಈ ಕುರಿತು ಶಿವರಾಜ್ ಆಚಾರ್ಯ, ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರವಾರ ಇವರೊಂದಿಗೆ ಸಂದರ್ಶನವನ್ನು ಕೇಳಿ. ಆತ್ಮೀಯ ಕೇಳುವರೆ, ಭತ್ತ ಅಥವಾ ಅಕ್ಕಿ ಎನ್ನುವಂತಹದ್ದು ನಮ್ಮ ಪ್ರಮುಖವಾದಂತಹ ಒಂದು ಆಹಾರ ಬೆಳೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡು ಜಿಲ್ಲೆಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇರುವಂತಹ ಒಂದು ಬೆಳೆ. ಈ ಭತ್ತದ ಕೃಷಿಯಲ್ಲಿ ಸಾಂಪ್ರದಾಯಿಕ ವಿಧಾನದ ಹೊರತಾಗಿ ಯಾಂತ್ರೀಕರಣಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಒತ್ತನ್ನ ನೀಡಲಾಗ್ತಾ ಇದೆ. ಇದರಲ್ಲಿ ಯಾಂತ್ರೀಕರಣದ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ, ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಯಾಂತ್ರೀಕರಣವನ್ನ ಯಾವ ರೀತಿ ನಡೆಸಿಕೊಂಡು ಬರಲಾಗ್ತಾ ಇದೆ, ಈ ಎಲ್ಲ ವಿಚಾರದ ಬಗ್ಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾ ಅಧಿಕಾರಿಯಾಗಿರುವಂತಹ ಶಿವರಾಜ್ ಆಚಾರ್ಯ ಅವರು ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಶಿವರಾಜ್ ಆಚಾರ್ಯವರೇ ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ನಮಸ್ಕಾರ. ಹೇಳಿ, ಭತ್ತ ನಮ್ಮ ಪ್ರಮುಖವಾದಂತಹ ಆಹಾರ ಬೆಳೆ, ನಮ್ಮ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭತ್ತದ ಬೆಳೆಯ ಪರಿಸ್ಥಿತಿ ಹೇಗಿದೆ ಮತ್ತು ಏನೇನು ಸವಾಲುಗಳು ಎದುರಾಗ್ತಾ ಇವೆ? ನನಗ ತಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಮಾನವನ ಪ್ರಮುಖ ಆಹಾರ ಬೆಳೆಯಾಗಿ ನಾವು ಭತ್ತವನ್ನು ಆಯ್ಕೆ ಮಾಡಿಕೊಳ್ತೇವೆ. ಬಹುಶಃ ಭತ್ತ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ವಿಶೇಷವಾಗಿ ಬೆಳೀಲಿಕ್ಕೆ ಅವಕಾಶ ಇದೆ. ಆದರೆ ಇವತ್ತಿನ ವಿದ್ಯಮಾನದಲ್ಲಿ ಅನೇಕ ಸವಾಲುಗಳು ಭತ್ತಗಳಲ್ಲಿ ಎದುರಿಸ್ತಾ ಇದೆ. ಹಾಗಾಗಿ ಹೆಚ್ಚಾಗಿ ರೈತರು ಭತ್ತವನ್ನು ಬಿಟ್ಟು ಬೇರೆ ಬೇರೆ ವಾಣಿಜ್ಯ ಬೆಳೆಗಳಿಗೆ ಮುಖ ಮಾಡಿ ಹೋಗ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ. ಇವತ್ತಿನ ಪರಿಸ್ಥಿತಿನ ಭಾರತ ದೇಶದಲ್ಲಿ ಹೋಗೋದಾದರೆ ಸ್ವಾತಂತ್ರ್ಯದ ನಂತರದಲ್ಲಿ ಸುಮಾರು 70% ಭತ್ತ ಬೆಳೆಗಾರರು ಇದ್ರು. ಈಗ ಕಡಿಮೆ ಆಗ್ತಾ ಬಂದು 50% ಭತ್ತ ಬೆಳೆಗಾರಕ್ಕೆ ಬಂದಿದ್ದಾರೆ. ಈಗ ಪ್ರಮುಖ ಆಹಾರ ಬೆಳೆಯನ್ನು ಅನ್ನದ ಬಟ್ಟಲನ್ನೇ ಕಡಿಮೆ ಮಾಡ್ಕೊಳ್ತಾ ಇದ್ರೆ ಮುಂದೊಂದು ದಿನ ನಾವು ತಿನ್ನುವ ಅನ್ನಕ್ಕೆ ಬಹಳ ಕಷ್ಟಪಡಬೇಕಂತ ಪರಿಸ್ಥಿತಿ ಬರಬಹುದು. ಹಾಗಾಗಿ ಭತ್ತ ಬೇಸಾಯ ಈಗ ಬಹಳ ಅತಿ ಅಮೂಲ್ಯವಾದಂತ ಪರಿಸ್ಥಿತಿ ಬಂದಿದೆ. ಅತಿ ಅಮೂಲ್ಯವಾಗಿ ಬೆಳೆಯಬೇಕಾಗಿದೆ. ಹಾಗಾಗಿ ಅದನ್ನ ಸ್ವಲ್ಪ ಸಾಂಪ್ರದಾಯಿಕ ಪದ್ಧತಿಯನ್ನು ಬಿಟ್ಟು ಬೇರೆ ತರದಲ್ಲಿ ಬೆಳೆದ್ರೆ ಖಂಡಿತವಾಗಿ ಒಂದು ಅವಕಾಶ ಇದೆ ಅಂತ ಭಾವಿಸ್ತೀನಿ. ಅಂದ್ರೆ ಈಗ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣದ ಒಂದು ಅವಶ್ಯಕತೆ ಯಾಕಾಗಿ ಬರ್ತಾ ಇದೆ? ಖಂಡಿತವಾಗಿಯೂ ಈಗ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಹಳೆ ಕಾಲದ ಪದ್ಧತಿಯಲ್ಲೇ ಭತ್ತ ಕೃಷಿಯನ್ನು ಮಾಡ್ತಾ ಇರುವಂತ ಪರಿಸ್ಥಿತಿ ಇದೆ. ಉದಾಹರಣೆಗೆ ನಾನು ಬಹಳಷ್ಟು ವಿಷಯಗಳನ್ನ ನಾವು ಗಮನಿಸಬಹುದು. ಯಾಂತ್ರೀಕರಣ ಮಾಡಲಿಕ್ಕೆ ಅವಕಾಶ ಏನಂತಂದ್ರೆ ಮಾನವ ಸಂಪನ್ಮೂಲಗಳ ಜಾಸ್ತಿ ಬಳಕೆ ಆಗ್ತದೆ. ಉದಾಹರಣೆ ಆಗಿನ ಕಾಲದಲ್ಲಿ ಮಾನವ ಸಂಪನ್ಮೂಲಗಳು ತುಂಬಾ ಜನ, ವಿಭಕ್ತ ಕುಟುಂಬಗಳು ಜಾಸ್ತಿ ಇದ್ವು. ಒಂದೊಂದು ಕುಟುಂಬದಲ್ಲಿ ವಿಶೇಷವಾಗಿ 10-20 ಒಂದೇ ಕುಟುಂಬದಲ್ಲಿ ವಾಸವಾಗ್ತಿದ್ರು. ಹಾಗಾಗಿ ಅವರ ಆಳುಗಳು ಮನೆಯಲ್ಲಿ ಕೆಲಸ ಮಾಡಿ ಗದ್ದೆಯಲ್ಲಿ ಕೆಲಸ ಮಾಡಿ ಅವ್ರು ಯಾವ್ದು ಹಣದ ಅವಶ್ಯಕತೆ ಇರಲಿಲ್ಲ, ಆಗಿತ್ತು ಕೆಲಸವನ್ನು ಮಾಡ್ತೀವಿ. ಈಗ ಏನಾಗಿದೆ ಅಂದ್ರೆ ಕುಟುಂಬಗಳು ವಿಂಗಡಣೆ ಆಗ್ತಾ ಬಂದಿದೆ. ಹೆಚ್ಚಾಗಿ ರೈತರು ತಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿತು ಒಳ್ಳೆ ಆಫೀಸರ್ಸ್ ಆಗಬೇಕು ಅಂತ ಬಯಸ್ತಾರೆ ಹೊರತಾಗಿ ಕೃಷಿಕರಾಗಬೇಕಂತ ಬಯಸಲ್ಲ. ಹಾಗಾಗಿ ಎಲ್ಲ ನಗರದತ್ತ ಮುಖ ಮಾಡಲಿಕ್ಕೆ ಜಾಸ್ತಿ ಒಲವು ಕೊಟ್ಟರು. ಹಾಗಾಗಿ ಹಿರಿಯ ತಲೆಮಾರುಗಳು ಕಡಿಮೆ ಆಗ್ತಾ ಬಂದು ಹೊಸ ತಲೆಮಾರುಗಳು ಏನು ಉದ್ಯೋಗ ಕಡೆಗೆ ಹೆಚ್ಚಿನಾಗಿ ಹೋದ್ರು. ಹಾಗಾಗಿ ಭತ್ತ ಕೃಷಿಗಳು ಕ್ಷೀಣಿಸ್ತಾ ಬಂತು. ಅನಂತರದಲ್ಲಿ ವಿಶೇಷವಾಗಿ ಅನೇಕ ಸವಾಲುಗಳು ಬಂದ್ಬಿಡ್ತು. ಅನೇಕ ಸವಾಲುಗಳಲ್ಲಿ ವಿಶೇಷವಾಗಿ ಅಂದ್ರೆ ರಾಸಾಯನಿಕ ಪದಾರ್ಥಗಳನ್ನು ಜಾಸ್ತಿ ಬಳಕೆ ಮಾಡೋದು, ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಳು ಹಾಳಾಗುವಂಥದ್ದು, ಇದೆಲ್ಲ ಸವಾಲುಗಳು ಬಂದಿರೋದ್ರಿಂದ ಭತ್ತ ಕೃಷಿಗೆ ಹೆಚ್ಚಿನಾಗಿ ಕಡಿಮೆ ಆಗ್ತಾ ಬಂದ್ರು. ರೈತರು ಕೆಲಸ ಮಾಡುವಂಥದ್ದು ಬೆಳೆಗಳನ್ನು ಬೆಳೆಯುವಂಥ ಕಡಿಮೆ ಆಗ್ತಾ ಬಂದ್ರು. ಈಗ ಭತ್ತದ ಕೃಷಿಯನ್ನು ನೋಡಿದ್ರೆ ಬೀಜದಿಂದ ಬೀಜಕ್ಕೆ ಅಂತ ಹೇಳ್ತೀವಿ, ಬಿತ್ತನೆ ಮಾಡುವುದರಿಂದ ಪ್ರಾರಂಭ ಮಾಡಿ ಕಟಾವು ಮಾಡಿ ಮತ್ತೆ ಸಂಸ್ಕರಣೆ ಮಾಡುವ ಹಂತದವರೆಗೆ ಈ ಯಾಂತ್ರೀಕರಣವನ್ನ ಅಳವಡಿಸಿಕೊಳ್ಳುವುದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ? ಖಂಡಿತವಾಗಿ ಇವತ್ತಿನ ವಿದ್ಯಮಾನದಲ್ಲಿ ಯಂತ್ರಗಳ ಯಾಂತ್ರೀಕೃತ ಭತ್ತ ಬೇಸಾಯ ಯಾಂತ್ರೀಕರಣದಲ್ಲಿ ಕೃಷಿ ಮಾಡುವಂತ ಅನಿವಾರ್ಯತೆ ತುಂಬಾ ಇದೆ. ಅದಕ್ಕೆ ಪೂರಕವಾದ ಯಂತ್ರಗಳನ್ನು ತಯಾರು ಮಾಡಿದ್ದಾರೆ. ಬೇರೆ ಬೇರೆ ಇಂಡಸ್ಟ್ರಿಗಳು ಬೇರೆ ಬೇರೆ ಕೃಷಿ ಯಂತ್ರೋಪಕರಣಗಳನ್ನು ಬಿಡುಗಡೆ ಮಾಡಿದ್ರು. ಒಂದು ಕಾಲ ಇತ್ತು ಬೇರೆ ಕೇವಲ ಇಲ್ಲ ಟ್ರ್ಯಾಕ್ಟರ್ಗಳನ್ನ ನೋಡ್ತಾ ಇದೀವಿ. ಉಳುಮೆ ಮಾಡ್ಲಿಕ್ಕೆ ಈಗ ಉಳುಮೆ ಮಾಡ್ಲಿಕ್ಕೆ ಬೇರೆ ಬೇರೆ ವಾಕ್ ಬೈ ಹ್ಯಾಂಡ್ ಮಷಿನ್ಗಳು, ಆನಂತರ ರೈಡೌನ್ ಮಷಿನ್ಗಳು, ಹೀಗೆ ಬೇರೆ ಬೇರೆ ಮಷಿನ್ಗಳನ್ನೆಲ್ಲ ನಮಗೆ ನಾಟಿ ಮಾಡ್ಲಿಕ್ಕೆ ಕೊಟ್ಟಿದ್ವಿ. ಉಳುಮೆ ಮಾಡ್ಲಿಕ್ಕೆ ಟ್ರ್ಯಾಕ್ಟರ್ ಮಟೀರಿಯಲ್ಗಳು ಮಾತ್ರ ಬಳಕೆ ಇತ್ತು. ಈಗ ಬೀಜದಿಂದ ಬೀಜಕ್ಕೆ ಹಲವಾರು ಮಷಿನ್ಗಳು ಬಂದಿರೋದ್ರಿಂದ ನಮಗೆ ಈಗ ಅನಿವಾರ್ಯತೆ ಇದೆ. ಹೆಚ್ಚಾಗಿ ರೈತರು ಕೂಲಿ ಆಳುಗಳ ಸಮಸ್ಯೆನೇ ನಾವು ಉದಾಹರಣೆಗೆ ಇಟ್ಕೊಂಡ್ರೆ ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಭತ್ತ ಬೆಳೆಯಬೇಕಾಗಿದೆ. ಆದರೆ ಆಳುಗಳ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಯಂತ್ರದ ಮುಖೇನ ಮಾಡುವಂಥದ್ದು ಅನಿವಾರ್ಯತೆ ನಮ್ಗೆ ಹೆಚ್ಚಾಗಿ ಕಾಣ್ತಾ ಇದೆ. ಸಾಮಾನ್ಯವಾಗಿ ಯಂತ್ರಗಳ ಬಗ್ಗೆ ಯೋಚನೆ ಮಾಡಬೇಕಿದ್ರೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಅಥವಾ ಒಂದು ಮೂಲ ಬಂಡವಾಳವನ್ನು ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ಒಂದು ವಿಚಾರ ಬರ್ತದೆ. ಇದಕ್ಕೆ ಪರಿಹಾರ ಹೇಗೆ ಅಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಾಡಿಗೆ ಆಧಾರಿತ ಕೇಂದ್ರಗಳನ್ನು ಕೂಡ ಸ್ಥಾಪಿಸಲಾಗಿದೆ ಅಂತ ಕೇಳಿದೆ. ಈ ಭತ್ತ ಬೆಳೆಗಾರರ ಬೆಳೆ ಸಂಖ್ಯೆ ಕಡಿಮೆ ಆಗ್ತಿರೋದನ್ನು ನೋಡಿಕೊಂಡು ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವತಿಯಿಂದ 2019 ವಿಶೇಷವಾಗಿ ಯಂತ್ರಶ್ರೀ ಅಂತ ಹೇಳಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಯಂತ್ರದಲ್ಲಿ ಶ್ರೀ ಪದ್ಧತಿ ಬೇಸಾಯ, ಶ್ರೀ ಪದ್ಧತಿ ಬೇಸಾಯವನ್ನು ಮಾಡ್ತಾ ಇದ್ರು, ಕೇವಲ ಒಂದೊಂದು ಸಸಿಯನ್ನು ನಾಟಿ ಮಾಡ್ತಾ ಇದ್ರು, ಅದನ್ನು ಸ್ವಲ್ಪ ವಿಭಜನೆ ಮಾಡಿದ್ರು. ಯಂತ್ರದಲ್ಲಿ ಶ್ರೀ ಪದ್ಧತಿ ಬೇಸಾಯವನ್ನು ಮಾಡೋದು ಮುಖೇನ ಹೊಸವಾದ ಆಯಾಮಗಳನ್ನು ಕಾಣ್ಕೊಳ್ತಾರೆ. ಇದರಲ್ಲಿ 2019 ಇದನ್ನು ಲಾಂಚ್ ಮಾಡ್ತಾರೆ. ನಾವು ಕರ್ನಾಟಕ ರಾಜ್ಯದ ಸುಮಾರು 24 ಜಿಲ್ಲೆಗಳಲ್ಲಿಯೂ ಕೂಡ ವಿಶೇಷವಾಗಿ ಇದನ್ನು ನಾವು ಅವಕಾಶ ಮಾಡಿಕೊಡ್ತೇವೆ. ಹಾಗಾಗಿ ಎಲ್ಲ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಯಂತ್ರ ಕೇಂದ್ರಗಳಿದೆ, ಅದಕ್ಕೆ ಕೃಷಿ ಯಂತ್ರಧಾರಿ ಅಂತ ನಾವು ಕರಿತೇವೆ, ಕಸ್ಟಮರ್ ಹೈಯರ್ ಸರ್ವಿಸ್ ಸೆಂಟರ್ ಅಂತ ಕರಿತೇವೆ. ಅಲ್ಲಿ ವಿಶೇಷವಾಗಿ ಎಲ್ಲ ಯಂತ್ರಗಳನ್ನು ಪೂರೈಕೆ ಮಾಡ್ತೇವೆ. ಅಲ್ಲಿರೋ ಯಂತ್ರಗಳನ್ನು ಬಾಡಿಗೆ ಆಧಾರಿತ ಅವರಿಗೆ ಕೈಗೆಟುಕೋ ರೀತಿಯಲ್ಲಿ ಬಾಡಿಗೆಯಲ್ಲಿ ಯಂತ್ರಗಳನ್ನು ಪೂರೈಕೆ ಮಾಡ್ತೇವೆ. ಇದು ರೈತರು ಅಲ್ಲಿ ಬಂದು ಬುಕ್ಕಿಂಗ್ ಮಾಡ್ಕೊಳ್ತಾರೆ, ಬುಕ್ಕಿಂಗ್ ಮುಖಾಂತರ ಅವರಿಗೆ ಯಾವ ಟೈಮಲ್ಲಿ ಯಂತ್ರಗಳು ಬೇಕೋ ಆ ಯಂತ್ರಗಳನ್ನು ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿ ಅದೇ ತಾಸಿಗೆ 1 ಅಥವಾ 2 ಅಥವಾ ಎಷ್ಟು ಗಂಟೆಗಳು ಬೇಕಾಗತ್ತೆ ಅದರ ಆಧಾರದ ಮೇಲೆ ಯಂತ್ರಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಇದರಿಂದ ಏನಾಯಿತು, ರೈತರಿಗೆ ಹೆಚ್ಚಾಗಿ ಖರೀದಿ ಮಾಡೋದಕ್ಕಿಂತ ಬಾಡಿಗೆ ಆಧಾರದಲ್ಲಿ ಯಂತ್ರಗಳನ್ನು ಕೃಷಿ ಮಾಡೋದು ಹೆಚ್ಚಿಗೆ ಅನುಕೂಲ ಆಯಿತು. ತುಂಬಾ ಇದು ಪ್ರಯೋಜನ ಸಿಕ್ಕಿದೆ ನಮ್ಮ ಈ ಭಾಗಗಳಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಕಾರವಾರ ತಾಲೂಕಿನಲ್ಲಿ ಎಷ್ಟರ ಮಟ್ಟಿಗೆ ಯಂತ್ರಶ್ರೀ ಅನುಷ್ಠಾನ ಆಗ್ತಾ ಇದೆ? ನಮ್ಮ ಕಾರವಾರ ತಾಲೂಕು ಹೆಚ್ಚಾಗಿ ಸಾಂಪ್ರದಾಯಿಕ ಬೇಸಾಯಕ್ಕೆ ಹೆಚ್ಚಾಗಿ ಒಗ್ಗಿಕೊಂಡಿದ್ರು. ನಾವು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು 200 ಎಕರೆಯನ್ನು ಯಂತ್ರಶ್ರೀಯಲ್ಲಿ ಮಾಡಿದ್ದೇವೆ. ಈ ವರ್ಷ ನಾವು ಒಂದು ಸುಮಾರು 300-350 ಎಕರೆ ಯಂತ್ರಶ್ರೀಯಲ್ಲೇ ವಿಶೇಷವಾಗಿ ಭತ್ತ ಬೇಸಾಯ ಮಾಡಬೇಕಂತಿದೆ. ಅಲ್ಲಲ್ಲಿ ತರಬೇತಿಗಳು, ಅಲ್ಲಲ್ಲಿ ರೈತರಿಗೆ ಪ್ರಾತ್ಯಕ್ಷಿಕೆಗಳು, ಬೀಜೋಪಚಾರ ಇರಬಹುದು, ಬೇರೆ ಬೇರೆ ರೀತಿಯ ಪ್ರಾತ್ಯಕ್ಷಿಕೆಗಳನ್ನು ಮಾಹಿತಿ ಕೊಟ್ಟು ಅವರಿಗೆ ಯಂತ್ರದ ಪೂರೈಕೆಯ ವಿಚಾರವನ್ನು ಮಾಹಿತಿ ಕೊಟ್ಟು ಆ ಯಂತ್ರಗಳನ್ನು ಭತ್ತ ಬೇಸಾಯಕ್ಕೆ ಆದ್ಯತೆ ಕೊಡ್ತಾ ಇದ್ದೇವೆ. ಈಗಾಗಲೇ ತರಬೇತಿಕರು ನಮಗೆ ಕೃಷಿ ಮೇಲ್ವಿಚಾರಕರು ಇದ್ದಾರೆ ನಮ್ಮ ಎಸ್ಕಿಡಿ ಅಡಿಪಿಲಿ, ಅದರಲ್ಲಿ ಅವರಲ್ಲಿ ಮಾಹಿತಿ ಕೊಡುವಂಥದ್ದು ಮತ್ತೊಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಯಂತ್ರಶ್ರೀ ಅಥವಾ ಈ ಯಂತ್ರಗಳನ್ನು ಉಪಯೋಗಿಸಿಕೊಂಡು ನಾಟಿ ಮಾಡುವುದಾಗಬಹುದು ಅಥವಾ ಕಳೆ ನಿರ್ವಹಣೆ ಮಾಡುವಂತಹದ್ದಾಗಬಹುದು ಅಥವಾ ಬೇರೆ ಬೇರೆ ಬೇಸಾಯ ಕ್ರಮಗಳಾಗಬಹುದು, ಏನು ಅನುಕೂಲತೆಗಳಿವೆ? ಖಂಡಿತವಾಗಿಯೂ ಈಗ ನಾವು ಒಂದು ವಿಚಾರ ಮಾಡಿದ್ರೆ, ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಒಂದು ನಾಟಿ ಮಾಡಿ ಅದು ನಮ್ಮ ಕಟಾವಿನವರೆಗೆ ಹಲವಾರು ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಬೇಕು. ಉದಾಹರಣೆಗೆ ಒಂದು ಎಕರೆ ಭತ್ತವನ್ನು ನಾಟಿ ಮಾಡಬೇಕಾದ್ರೆ ಸುಮಾರು 40 ಕೆಜಿ ಭತ್ತವನ್ನು ಬೀಜವನ್ನು ಅಗೆ ಹಾಕಬೇಕಾಗುತ್ತೆ. ಹೌದು. ಆದರೆ ಯಂತ್ರಶ್ರೀಯಲ್ಲಿ ನಾಟಿ ಮಾಡೋದಾದರೆ ಕೇವಲ 5-6 ಕೆಜಿ ಬೀಜವನ್ನು, ಒಂದು ಎಕರೆಗೆ 5-6 ಕೆಜಿ ಬೀಜವನ್ನು ಅಗೆ ಹಾಕಬೇಕು. ಹೌದು, ಸಸಿ ಮಾಡಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಅವರಿಗೆ ಕಾಸ್ಟ್ ಆಫ್ ಲಾಸ್. ಇನ್ನು ನಾವು ಯಂತ್ರಶ್ರೀಯಲ್ಲಿ ನಾಟಿ ಮಾಡಲಿಕ್ಕೆ ಒಂದು ವ್ಯಕ್ತಿ ನಾಟಿ ಮಾಡಲಿಕ್ಕೆ ನಾವು ಬಳಸೋದಾದ್ರೆ ಒಂದು 25-30 ಜನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾಟಿಗೆ ಬೇಕಾಗುತ್ತೆ. ಈಗ ಆಳಿನ ಸಮಸ್ಯೆ ಇರೋದ್ರಿಂದ ಅಷ್ಟು ಜನ ಬರೋದಿಲ್ಲ. ಈ ಯಂತ್ರಶ್ರೀಯಲ್ಲಿ 2.5-3 ಒಳಗಡೆ 1 ನಾಟಿ ಮಾಡಬಹುದು. ಅದಕ್ಕೆ ವಾಕ್ ಬಿಹೈಂಡ್ ಮಷೀನ್ ಅನ್ನ 2.5 ಒಂದು ಎಕರೆ ಮಾಡುತ್ತೆ 3. ಇನ್ನೊಂದು ಕಂಬೈಂಡ್ ರೈಡ್ ಆನ್ ಮಷೀನ್ ಅಂತ ಬರುತ್ತೆ, ಆ ಮಷೀನ್ ಅಲ್ಲಿ ನಾಟಿ ಮಾಡಿದ್ರೆ 1-1.5 ತಾಸು ನಾಟಿ ಮಾಡುವಂತ ಕೆಲಸ ಮಾಡ್ತಾರೆ. ಇದು ಒಂದು ಕಾಸ್ಟ್ ಆಫ್ ನಮಗೆ ಮಾನವ ಸಂಪನ್ಮೂಲ ಬಳಕೆ ಆಯಿತು. ನಂತರ ಕಳೆ ತೆಗಿಲಿಕ್ಕೆ ಅಂಥೇಳಿ ನಾವು ಮಾನವ ಸಂಪನ್ಮೂಲ ಬಳಕೆ ಮಾಡೋದಾದರೂ ಕೂಡ ಅಲ್ಲಿ ಒಂದು ದಿನದಲ್ಲಿ 1 ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. 3-4 ದಿನ ತಗೊಳುತ್ತೆ, ಅತಿ ಹೆಚ್ಚು ಆಳುಗಳು ಖರ್ಚಾಗ್ತವೆ. ಅದೇ ಯಂತ್ರಶ್ರೀ ಕಾರ್ಯಕ್ರಮದಲ್ಲಿ ಕೋನ ವೀಡರ್ ಅಂತ ಹೇಳಿ ಕೊಡ್ತೇವೆ, 2 ಸೈಡಲ್ಲಿ ಕೂಡ ಕೋನ ವೀಡರ್ನ ತಿಂಗಳಲ್ಲಿ 100 ಬಾರಿ ಒಂದ್ಸಲ ಅದನ್ನು ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದರಲ್ಲಿ ಕೂಡ ನಮಗೆ ಮಾನವ ಸಂಪನ್ಮೂಲ ಬಳಕೆಯನ್ನು ಕಡಿಮೆ ಆಗ್ತದೆ. ಆನಂತರ ಅತಿಯಾದ ಗೊಬ್ಬರ ಬಳಕೆಯನ್ನು, ಈಗ ಸಾರಜನಕ ರಂಜಕ ಪೊಟ್ಯಾಷಿಯಂ ನಾವು ಸಾಮಾನ್ಯವಾಗಿ NPK ಅಂತ ಕರಿತೇವೆ, ಅದನ್ನು ಪ್ರಮಾಣ ಕಡಿಮೆ ಕೊಡಲಿಕ್ಕೆ ಅವಕಾಶ ಆಗುತ್ತೆ, ನೀರು ಕಡಿಮೆ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಸಸಿ ವಿಷಯದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ 40-50 ದಿನಗಳ ಸಸಿಯನ್ನು ನಾಟಿ ಮಾಡ್ತಾರೆ. ಈ ನಾಟಿ ಮಾಡೋದ್ರಿಂದ ಅದೇ ಬೇರುಗಳಲ್ಲಿ ಅದನ್ನು ತೆಗೆದು ಕಿತ್ತು ಮೆತ್ತೊಂದು ಕಡೆ ನಾಟಿ ಮಾಡೋದ್ರಿಂದ ಬೇರುಗಳಿಗೆ ಪೆಟ್ಟಾಗಿ ಅದು ಹಿಳ್ಳುಗಳು ಒಡೆಯುವುದು ಕಡಿಮೆ ಆಗ್ತದೆ. ಯಂತ್ರಶ್ರೀಯಲ್ಲಿ ವಿಶೇಷವಾಗಿ ಅಗೆಯಲ್ಲಿ ಸುಮಾರು 15-20 ದಿನದ ಸಸಿಯನ್ನೇ ನಾವು ನಾಟಿ ಮಾಡೋದ್ರಿಂದ ಅದು ಗದ್ದೆಯ ಭೂಮಿಯಲ್ಲೇ ಗರ್ಭವಡಿಯುವಂತ ಕೆಲಸವನ್ನು ಮಾಡುತ್ತೆ. ಅದ್ರ ಜೊತೆಗೆ ನಾವು ಕೋನ ವೀಡರ್ಗಳನ್ನು ಸಕಾಲದಲ್ಲಿ ಬಳಸೋದ್ರಿಂದ ಅತಿ ಹೆಚ್ಚು ಹಿಳ್ಳುಗಳು ಒಡೆಯುವಂಥದ್ದು. ಸಾಮಾನ್ಯ ಪದ್ಧತಿಯಲ್ಲಿ 15-20 ಹಿಳ್ಳು ಹೊಡೆದ್ರೆ ಇದು ಒಂದು 60-70 ಹಿಳ್ಳುಗಳು ಒಡೆಯೋಕ್ಕೆ ಸಾಧ್ಯತೆ ಆಗುತ್ತೆ, ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ನಮಗೆ ನೀರಾವರಿ ಪದ್ಧತಿಗಳು, ಸಾಮಾನ್ಯವಾಗಿ ನೀರು ಬಿಡುವಂಥದ್ದು ಗೊಬ್ಬರ ಬಿಡುವ ಸಾಮಾನ್ಯವಾಗಿ ಗೊಬ್ಬರ ಬಿಡ ಹಾಕುವಂಥ ಕೆಲಸವನ್ನು. ನೆಕ್ಸ್ಟ್ ಕಟಾವಿಗೆ ಬಂದಾದರೆ ಮತ್ತೆ ಕಟಾವಿಗೆ ಮತ್ತೆ ಮಾನವ ಸಂಪನ್ಮೂಲ ಬಳಕೆ ಜಾಸ್ತಿ ಆಗ್ತದೆ, ಅತಿ ಹೆಚ್ಚು ಮಾನವ ಸಂಪನ್ಮೂಲ ಬಳಕೆ ಅಂದರೆ 15-20 ಜನ ಕಟಾವು ಬೇಕು. ಕೇವಲ ರೀಪರನ್ನು ಬಳಸೋದ್ರಿಂದ ಒಬ್ಬರೇ ಒಂದೇ ಆಳು ಎಲ್ಲ 1 ಎಕರೆಯನ್ನು ಕನಿಷ್ಠ 1-2 ತಾಸೊಳಗೆ ಕಟಾವು ಮಾಡಬಹುದು. ಕಟಾವು ಮಾಡಿ ಮತ್ತೆ ಒಕ್ಕಣೆ ಯಂತ್ರಕ್ಕೆ ಅದನ್ನ ಹಾಕುವಂತ ಕೆಲಸವನ್ನು ಮಾಡುದು, ಭತ್ತ ಮತ್ತು ಹುಲ್ಲು ಬೇರೆ ಮಾಡುವಂತ ಕೆಲಸ. ಕಂಬೈನ್ ಹಾರ್ವೆಸ್ಟರ್ ಮಾಡೋದಿದ್ರೆ ಹಾರ್ವೆಸ್ಟರ್ ಅಲ್ಲಿ ಭತ್ತವನ್ನೇ ಮತ್ತು ಹುಲ್ಲು ಬೇರೆ ಮಾಡಿ ಕೊಟ್ಬಿಡುತ್ತೆ. ನಂತರದಲ್ಲಿ ನಮಗೆ ಬೇಲರ್ ಅಂತ ಹೇಳಿ ಒಂದು ಯಂತ್ರ ಇದೆ, ಹುಲ್ಲುಗಳನ್ನ ಪಿಂಡಿ ಕಟ್ಟುವಂತ ಯಂತ್ರ ಇದೆ. ಒಂದು ಪಿಂಡಿಗೆ 50-80 ರೂಪಾಯಿ ಚಾರ್ಜ್ ಮಾಡ್ತೇವೆ, ಅದು ತಾನಾಗಿ ಪಿಂಡಿ ಕಟ್ಟು ಅಲ್ಲಿ ಕೊಡುತ್ತೆ. ಅದ್ರ ಜೊತೆಗೆ ಬೀಜ ಚೀಲದಲ್ಲಿ ಶೇಖರಣೆ ಆಗುತ್ತೆ. ಅದು ಬೀಜದಿಂದ ಬೀಜದವರೆಗೂ ಕೂಡ ಯಂತ್ರದಲ್ಲೇ ನಾಟಿ ಮಾಡೋದ್ರಿಂದ ನಮಗೆ ಕೂಲಿ ಆಳುಗಳ ಸಮಸ್ಯೆ ಸಿಗುತ್ತೆ. ಒಂದು ಎಕರೆ ಪ್ರದೇಶಕ್ಕೆ ಸಾಮಾನ್ಯ ಪದ್ಧತಿ ಭತ್ತ ಮಾಡೋದಾದ್ರೆ ಸುಮಾರು 40,000-45,000 ಖರ್ಚಾದ್ರೆ, ಯಂತ್ರಶ್ರೀಯಲ್ಲಿ 20-25,000 ರೂಪಾಯಿ ಖರ್ಚಾಗುತ್ತೆ. ಖರ್ಚಿನಲ್ಲಿ ಕೂಡ ಸಾಕಷ್ಟು ಉಳಿತಾಯ ಖರ್ಚಲ್ಲಿ ಉಳಿತಾಯ ಆಗ್ತದೆ. ಆಮೇಲೆ ಈಗ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸ್ತಾ ಇದ್ದೀವಿ ಈ ಒಂದು ಯಾಂತ್ರೀಕರಣದಲ್ಲಿ ಅಂತ ಹೇಳಿದೀವಿ. ವಿಶೇಷವಾಗಿ ಕಡಿಮೆ ಹಿಡುವಳಿ ಇರುವಂತಹವರು, ಈಗ 1/2 ಎಕರೆಯೋ 1/4 ಎಕರೆಯೋ 1 ಎಕರೆಯಲ್ಲಿಯೋ ಕೃಷಿ ಮಾಡುವಂತಹವರು, ಆಮೇಲೆ ಹೆಚ್ಚು ನೀರು ನಿಲ್ಲುವಂತಹ ಒಂದು ಪ್ರದೇಶ ಆಗಬಹುದು, ಇದೆಲ್ಲ ಒಂದು ಸವಾಲು ಅಂತ ಅನಿಸೋದಿಲ್ವಾ? ಖಂಡಿತ ಸವಾಲು ಇದೆ. ಇದು ಕೆಲವೊಂದು ಭೂ ಪ್ರದೇಶವನ್ನ ನಾವು ಹೋಲಿಕೆ ಮಾಡಿಕೊಳ್ಳೋದಾದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲಿ, ಸ್ವಲ್ಪ ತಗ್ಗು ಪ್ರದೇಶಗಳಲ್ಲಿ ಮತ್ತು ಅತಿಯಾಗಿ ನೀರು ನಿಲ್ಲುವಂತ ಪ್ರದೇಶಗಳಲ್ಲಿ ಸವಾಲುಗಳಿದೆ, ಇದನ್ನು ಸವಾಲುಗಳನ್ನು ಎದುರಿಸಿದೆ. ನೋಡಿ, ನಾವು ಸೂಕ್ಷ್ಮವಾಗಿ ಗಮನಿಸುವುದಾದ್ರೆ ಗುಡ್ಡಗಾಡು ಪ್ರದೇಶ ಸಣ್ಣ ಇಡೀ ಭೂಮಿಗಳಿರುತ್ತೆ, 1/2 ಎಕರೆ ಅಥವಾ 10 ಗುಂಟೆ 1/4 ಎಕರೆಗೆ ಒಂದೊಂದು ಸಣ್ಣ ಸಣ್ಣ ಜಮೀನು ಇರುತ್ತೆ. ಅದಕ್ಕೆ ಪೂರಕವಾದಂತ ವಾಕ್ ಬೇಹೆಂಡ್ ಮಷಿನ್ ಇದೆ. ವಾಕ್ ಬೇಹೆಂಡ್ ಅಂತಂದ್ರೆ ಸಣ್ಣ ಗಾಡಿ, ಟಿಲ್ಲರ್ ಅಷ್ಟೇ ದೊಡ್ಡ ಇರುತ್ತೆ. ಅದರಿಂದ ಬಳಕೆ ಮಾಡೋದ್ರ ಮುಖಾಂತರ ಅದು ಯಾವ ಆಯಾಮದಲ್ಲಿ ಇದ್ರೂ ಕೂಡ ನಾಟಿಯನ್ನು ಮಾಡಬಹುದು. ಸಣ್ಣ ಸಣ್ಣ ಗದ್ದೆನು 5-10 ಗುಂಟೆ ಕೂಡ ನಾಟಿ ಮಾಡ್ಲಿಕ್ಕೆ ಇರುವಂತ ವಾಕ್ ಬೇಹೆಂಡ್ ಇದೆ. ಸುಮಾರು 5-10 ಎಕರೆ 20 ಎಕರೆ ಜಮೀನ್ ಇದ್ರೆ ರೈಡೌನ್ ಮಷೀನ್ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಅದಕ್ಕೂ ಕೂಡ ಮಷೀನ್ ಕೂಡ ಹಾಗೇ ಇದೆ, ತಮ್ಮ ಭೂಮಿಗೆ ಅನುಕೂಲವಾಗುವಾಗ ಮಷೀನ್ಗಳನ್ನು ರೆಡಿ ಮಾಡಿದ್ದೇವೆ. ಇನ್ನು ನಾವು ಅತಿ ನೀರು ನಿಲ್ಲುವಂತ ಪ್ರದೇಶಗಳಿದೆ, ತುಂಬಾ ಮೊಣಕಾಲವರೆಗೂ ನೀರು ಬರುತ್ತೆ, ಅದು ನಿಲ್ತಂದರೆ ನಾವು ಬಸಿಗಾಲುವೆಗಳನ್ನು ಮಾಡ್ಕೊಳ್ಬೇಕು. ಹೆಚ್ಚಾಗಿ ನೀರನ್ನ ಆದಷ್ಟು ನೀರು ಇಳಿದು ಹೋದ ಮೇಲೆ ಅದನ್ನ ಕೆಲಸವನ್ನು ಪ್ರಾರಂಭ ಮಾಡಬೇಕು. ನಾವು ಸಾಮಾನ್ಯವಾಗಿ ರೈಡೌನ್ ಆಗಲಿ ವಾಕ್ ಬೇಹೆಂಡ್ ಆಗಲಿ ಮಷೀನ್ ಅಂದ್ರೆ ಕನಿಷ್ಠ 1-2 ಇಂಚ್ ನೀರಿದ್ರೆ ಏನು ತೊಂದರೆ ಇಲ್ಲ, ಅದು ನಾಟಿ ಮಾಡಲಿಕ್ಕೆ ಸೂಕ್ತವಾದ ವ್ಯವಸ್ಥೆ ಇದೆ. ಅದನ್ನ 4-5 ಇಂಚ್ಗೇನು ಸಮಸ್ಯೆ ಆಗಲ್ಲ. ತುಂಬಾ ಮೊಣಕಾಲವರೆಗಿದ್ರೆ ನೀರು ಖಾಲಿಯಾಗೋರ್ಗೆ ವೇಟ್ ಮಾಡಿಕೊಂಡು ನಂತರ ನಾಟಿ ಮಾಡುವಂತ ಕೆಲಸವನ್ನು ಮಾಡಬೇಕಾಗತ್ತೆ. ತುಂಬಾ ಕಡಿಮೆ ಅಂತ ಪ್ರದೇಶಗಳಿರುವುದು, ಆದರೂ ಕೂಡ ಸವಾಲುಗಳನ್ನ ಕೂಡ ನಾಟಿ ಮಾಡಿ ಕೂಡ ಯಶಸ್ಸಾಗಿದ್ದು ಕೂಡ ಉಂಟು. ಈ ಯಾಂತ್ರೀಕರಣದ ಬಗ್ಗೆ ಮಾತನಾಡಬೇಕಿದ್ರೆ ಭತ್ತದಲ್ಲಿ ಲಭ್ಯ ಇರುವಂತಹ ಒಂದು ತಳಿಗಳ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕು. ಖಂಡಿತ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ಕಾರವಾರ ತಾಲೂಕಿನಲ್ಲಿ ಹೇಗಿದೆ ಭತ್ತದ ತಳಿಗಳ ಲಭ್ಯ? ಈಗ ಇಲ್ಲಿ MO4 ಅನ್ನು ಮಾಡ್ತಾರೆ. ಈ ಮಳೆಗಾಲ MO4 ಆಗಿರ್ಬೋದು, 1001 ಆಗಿರ್ಬೋದು, ಜಯ ಆಗಿರ್ಬೋದು, ಈ ತರ ತಳಿಗಳನ್ನ ಹೆಚ್ಚಾಗಿ ಮಾಡ್ತಾರೆ. ಅದರಲ್ಲಿ ನಮಗೆ ಔಷಧಿ ಗುಣಗಳಿರುವಂತ ತಳಿಗಳು ಕೂಡ ಇದೆ. ಸುಮಾರು ಸೋನಾ ಮಸೂರಿ ಅನ್ನೋ ಸಾಮಾನ್ಯವಾಗಿ ಬಳಕೆ ಮಾಡುವಂತ ಪದಗಳದು ಸೋನಾ ಮಸೂರಿ, ಬಾಸುಮತಿ, ಜಯ, ಇಂದ್ರಾಣಿ, ರಕ್ತಸಾಳಿ, ಕಿರಿಯಕ್ಕಿ, ಗಂಧಸಾಳಿ, ಬೆಳಗಾವ್ ಬಾಸುಮತಿ ಅಂತೇಳಿ ಇದೆಲ್ಲ ಸ್ವಲ್ಪ ಔಷಧಿ ಗುಣಗಳಿರುವಂತ ತಳಿಗಳು. ಸಾಮಾನ್ಯವಾಗಿ ನಾವು ಲೆಕ್ಚರ್ ಅಲ್ಲಿ ನೋಡಿದಾಗ ಈ ವಿಷಯಗಳನ್ನ ತಿಳಿಪಡಿಸ್ತೇವೆ. ಅಧಿಕ ಇಳುವರಿ ಪಡುವಂತ ತುಂಬಾ ತಳಿಗಳು ನಮ್ಮಲ್ಲಿ ಕಾಣ್ತವೆ. ಅದು ಈ ಕಡೆ HMT ಅಂತ ಹೇಳಿ ಒಂದು ತಳಿಗಳಿದೆ, ದೊಡ್ಡ ಮಲ್ಯ ಅಂತ ಇದೆ, ಸಿಂಧೂರ್ ಸಾಲೆ ಅಂತಿದೆ, ಸಿಂಧನೂರು ಸಣ್ಣ ಅಂತಿದೆ, ಜೀರಾ ಅಂತ ಇದೆ, ರಾಮ್ಗಲ್ಲಿ ಅಂತಿದೆ, ಗಾಜಲ್ಗೊಂಡ ಅಂತ ಹೇಳಿ ಒಂದು ತಳಿಗಳಿದೆ, ಮೈಸೂರು ಸಣ್ಣ ಅಂತಿದೆ, ನವಲಿ ಅಂತಿದೆ, ಸಾಲಿ ಅಂತಿದೆ, ದೊಡ್ಡ ಭತ್ತ ಅಂತಿದೆ, ಭಾಗ್ಯ, ಕರಿಯಕ್ಕಿ, ಗಂಧಸಾಳಿ, ಮುಳ್ಳಾರೆ, ಜೀರಿಗೆ ಸಣ್ಣ, ಕೆಂಪಕ್ಕಿ, ಸಿದ್ದಗಿರಿ, ಸೇಲಂ ಸಣ್ಣ, ಹೀಗೆ ಹಲವಾರು ತಳಿಗಳನ್ನು ನಾವು ಹೆಸರನ್ನ ಹೇಳ್ಬೋದು. ಬಹುಶಃ ಕೆಲವೊಂದು ತಳಿಗಳು ಇನ್ನೂ ಇತಿಹಾಸ ಪುಟಕ್ಕೆ ಸೇರಿದೆ, ಕೆಲವರು ಕೂಡ ಅದನ್ನ ಮುಂದುವರಿಸ್ತಿಲ್ಲ. ಹೆಚ್ಚಾಗಿ MO4 ಮತ್ತು 1001 ಜಯ ಕೆಲವೊಂದು ಸೋನಾ ಮಸೂರಿ ಈ ತರ ಭತ್ತ ತಳಿಗಳು ಹೆಚ್ಚಾಗಿ ನಮಗೆ. ಈ ಎಲ್ಲ ತಳಿಗಳು ಕೂಡ ಈ ಯಾಂತ್ರೀಕೃತ ನಾಟಿ ಮಾಡಲಿಕ್ಕೆ ತಳಿಗಳ ಸಮಸ್ಯೆ ಅಲ್ಲ. ಯಾಂತ್ರಿಕತ ನಾಟಿ ಯಾವ ತಳಿ ಆದ್ರೂ ಕೂಡ ಯಂತ್ರ ಸಸಿ ನಾಟಿ ಮಾಡ್ಲಿಕ್ಕೆ ಎಲ್ಲ ಭತ್ತ ಸಸಿಗಳನ್ನು ನಾಟಿ ಮಾಡಬಹುದು, ಅದಕ್ಕೆ ತಳಿಯ ಸಮಸ್ಯೆ ಬರಲ್ಲ. ಬಹುಶಃ ಸಸಿ ಮಾಡಿ ತಯಾರಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಕೂಡ ಇದು ಪ್ರತ್ಯೇಕವಾಗಿ ಇದಕ್ಕೆ ಮಾಡಬೇಕಾಗ್ತದೆ ಯಂತ್ರ. ಖಂಡಿತ, ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ನಾವು ಬೀಜದ ಆಯ್ಕೆಯಿಂದ ಮತ್ತು ಬೀಜದಿಂದ ಬೀಜದವರೆಗೆ ಅಂತ ನಾವು ಆಯ್ಕೆ ಮಾಡ್ತೇವೆ. ಫಸ್ಟ್ ನಾವು ಗದ್ದೆಯನ್ನ ರೆಡಿ ಮಾಡ್ತೇವೆ. ಚಾಪಿನ ಮಡಿಯನ್ನು ಮಾಡಬಹುದು. ಈಗೆಲ್ಲ ಚಾಪೆ ಮಡಿಯನ್ನು ಮಾಡೋದಕ್ಕಿಂತ ಕಟ್ ಮಾಡಿ ಮಷೀನ್ಗೆ ಹಾಕೋದು ಸ್ವಲ್ಪ ದಪ್ಪ ಸಣ್ಣ ಹಾಕ್ತಂದ್ರೆ ಟ್ರೇ ಬಂದ್ಬಿಟ್ಟು ಯೂಸೇಬಲ್ ಮತ್ತು ಯೂಸ್ ಅಂಡ್ ಥ್ರೋ ಟ್ರೇಗಳನ್ನು ಯೂಸ್ ಮಾಡ್ತೇವೆ. ಇಲ್ಲಿ ನಾವು ಗದ್ದೆಯನ್ನ ರೆಡಿ ಮಾಡಬೇಕು. ನಾವು ಮತ್ತೊಮ್ಮೆ ನಾನು ಪ್ರಶ್ನೆ ಉತ್ತರ ಹೇಳೋದಾದ್ರೆ, ಗದ್ದೆ ರೆಡಿ ಮಾಡಬೇಕಾದ್ರೆ ನಾವು ವಿಶೇಷವಾಗಿ ಒಂದು ತಿಂಗಳ ಹಿಂದೆ, ಅಂದರೆ ಈಗ ಈ ಗದ್ದೆಯಲ್ಲಿ ನಾಟಿ ಮಾಡುವ ಒಂದು ತಿಂಗಳ 2 ತಿಂಗಳ ಹಿಂದೆ ಗದ್ದೆನ ಹಸಿರೆಲೆ ಗೊಬ್ಬರವನ್ನು ಹಾಕ್ತೇವೆ. ಹಸಿರೆಲೆ ಗೊಬ್ಬರಗಳನ್ನು ಮಲ್ಚಿಂಗ್ ಮಾಡಿ ನಾವು ಬೀಜ 1 ಎಕರೆಗೆ 10 ಕೆಜಿ ಬೀಜವನ್ನು ಗದ್ದೆಗೆ ಸಿಂಪಡಣೆ, ಅದು ಸುಮಾರು ಒಂದು ತಿಂಗಳ ಅಂದ್ರೆ 30-40 ದಿನಕ್ಕೆ ಒಂದು ಹಂತಕ್ಕೆ ಬರುತ್ತೆ. ಅನಂತರ ನಮ್ಮ ಕಲ್ಟಿವೇಟರ್ ರೋಟವೇಟರ್ ಮುಖಾಂತರ ಅದನ್ನ ಭೂಮಿಗೆ ಒಳ ಹಾಕೋದ್ರಿಂದ ಸುಮಾರು 10 ಕ್ವಿಂಟಲ್ ಹಸಿರೆಲೆ ಗೊಬ್ಬರ ಕೊಡುವಷ್ಟು ಒಂದು ಪೌಷ್ಟಿಕಾಂಶಗಳು ನಮ್ಮ ಭೂಮಿಗೆ ಸಿಗುತ್ತೆ. ಆ ನಂತರದಲ್ಲಿ ನಮಗೆ ಸಸಿ ಮಡಿತಾ ಇದೆ. ಸಸಿ ಆಯ್ಕೆ ಅಂದ್ರೆ ಸುಮಾರು 5-6 ಕೆಜಿ ಬೀಜವನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು, ಇಲ್ಲ 10 ಕೆಜಿ ಬೀಜವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಕೆಲವರು ಗದ್ದೆ ಹೆಚ್ಚಾಗಿ 1 ಎಕರೆ ಅಂತ ಹೇಳ್ತಾರೆ, ಅದು 1 ಎಕರೆ 10 ಗುಂಟೆ ಇರುತ್ತೆ. ಅಳತೆ ಮಾಡಿರೋದಿಲ್ಲ, ಯಾವುದೋ ಪೂರ್ವ ಕಾಲದಿಂದ ಅಜ್ಜನ ಕಾಲದಿಂದ ತಂದೆ ಕಾಲದಿಂದ ಗದ್ದೆ 1 ಎಕರೆ ಇದೆ ಅಂತ ಹೇಳ್ತಾರೆ. ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಒಂದು 5-6 ಕೆಜಿ ಬೀಜವನ್ನು ನೆನೆಸಿದ್ರು. ವಿಶೇಷವಾಗಿ ಬೀಜದ ಬೀಜೋಪಚಾರ ಮಾಡ್ಕೊಳ್ತೀವಿ. ಬೀಜದ ಆಯ್ಕೆ ಮಾಡಿಕೊಂಡು ಬೀಜದ ಜೊಳ್ಳೆ ಯಾವುದು ಓತ್ ಯಾವ್ದು ಅಂತ ಅದನ್ನ ಸ್ವಲ್ಪ ಬೀಜೋಪಚಾರ ಮಾಡಿಕೊಂಡು ನಂತರ ಒಂದು ದಿನ ಅದನ್ನ ನೆನೆ ಇಟ್ಟು ಆ ನಂತರ ಒಂದು ದಿನ 2 ದಿನ ಅದಕ್ಕೆ ಕಟ್ಟು ಗೋಣಿ ಚೀಲದಲ್ಲಿ ಕಟ್ಟಿಟ್ಟು ಮೊಳಕೆ ಬಂದ ತಕ್ಷಣ ಟ್ರೇ ಇದೆ, 1 ಫೀಟ್ ಅಗಲ ಇರುತ್ತೆ, 2 ಫೀಟ್ ಉದ್ದದ ಒಂದು ಟ್ರೇ ಮತ್ತು 1 ಇಂಚ್ ಮಣ್ಣಿನ ದಪ್ಪ ಇರುವಂತ ಡೀಪ್ ಇರುವಂತ ಒಂದು ಟ್ರೇ. ಅದರಲ್ಲಿ ಸಮವಾಗಿ ನಾವು ಈಗಾಗಲೇ 1 ಎಕರೆಗೆ ಸುಮಾರು 10 ಕ್ವಿಂಟಲ್ ಮಣ್ಣನ್ನು ತಯಾರಿ ಮಾಡಿ ಮೊದಲೇ ಗಾಳಿಸಿಟ್ಕೊಳ್ಬೇಕಾಗತ್ತೆ. 1-4 ಬುಟ್ಟಿ ಮಣ್ಣಿಗೆ 1 ಬುಟ್ಟಿ ಗೊಬ್ಬರವನ್ನು ಹಾಕಬೇಕಾಗತ್ತೆ. ಗೊಬ್ಬರ ಯಾವುದಂದ್ರೆ ಸಗಣಿ ಗೊಬ್ಬರ, ಹುಡಿ ಗೊಬ್ಬರಗಳನ್ನು ಮಿಕ್ಸ್ ಮಾಡೋದ್ರ ಮುಖಾಂತರ ಅದು ಸಸಿ ಮಡಿ ಉತ್ತಮ. ಅದು ರಾಸಾಯನಿಕ ಪದ್ಧತಿನ ಬಳಸಲ್ಲ, ಯಾವುದೇ ಯೂರಿಯಾ ಆಗಲಿ ಪೊಟಾಶ್ ಆಗಲಿ ಬಳಸಬಾರ್ದು. ಯಾಕಂದ್ರೆ ಸಸಿ ಬಹಳ ಸೂಕ್ಷ್ಮ ಇರೋದ್ರಿಂದ ಬಳಸಲಿಕ್ಕಿಲ್ಲ. ಬದಲಾಗಿ ಹಟ್ಟಿ ಗೊಬ್ಬರವನ್ನು ಪುಡಿ ಗೊಬ್ಬರವನ್ನು ಬಳಸಿ ಮಾಡ್ತೇವೆ. ಸುಮಾರು 1 ಎಕರೆಗೆ 80-100 ಟ್ರೇಗಳನ್ನು ನಾವು ಇಡ್ತೇವೆ. 80-100 ಟ್ರೇಗಳನ್ನು ಆದಷ್ಟು ತಂಪಿಲ ಜಾಗದಲ್ಲಿ ನಾವು ವಿಶೇಷವಾಗಿ ಇಟ್ಟು ಅದರಲ್ಲಿ ಮಣ್ಣು ಹಾಕಿ ಬೀರುವಂಥದ್ದು. ಬೀರುವಂಥದ್ದಿಗೆ ಸ್ವಯಂಚಾಲಿತ ಬೀಜವನ್ನು ಹಾಕುವಂಥ ಮಷೀನ್ ಕೂಡ ಬಂದಿದೆ. ಅದು ಎಷ್ಟು ಬೇಕೋ ಅಷ್ಟೇ ಬೀಜಗಳನ್ನು ಹಾಕುವಂಥ ಕೆಲಸ ಮಾಡುತ್ತೆ. ಇದು ಹಾಕಿದ ನಂತರ ಮೇಲ್ಗಡೆ ಹುಲ್ಲುಗಳನ್ನು ಒಂದು 2 ದಿನಗಳ ಕಾಲ ಹುಲ್ಲುಗಳನ್ನು ಇಟ್ಟು ನೀರನ್ನು ಸಿಂಪರಣೆ ಮಾಡ್ತೇವೆ. ನಂತರ ಮೊಳಕೆ ಸ್ವಲ್ಪ ದೊಡ್ಡದಾಗಿ ಬಂದರೆ ಮೊಳಕೆಯನ್ನು ಕೂಡ ನಾವು ವಿಶೇಷವಾಗಿ ನಂತರ ಹುಲ್ಲು ತೆಗೆದು ನೀರನ್ನು ಕೊಡುವಂಥದ್ದು. 15 ದಿನಗಳ ಕಾಲ ಏನ್ಮಾಡ್ತೇವೆ, ಸಸಿ ಮಡಿಗೆ ನೀರು ಕೊಡೋದ್ರ ಮುಖಾಂತರ ಚೆನ್ನಾಗಿ ನೋಡ್ಕೊಳ್ತೇವೆ. ಇಲ್ಲಿ ಕಟ್ಟಿಟ್ಟ ಮೇಲೆ ಒಂದು ವಿಷಯ ನನಗೆ ಮರ್ತೋಯ್ತು ಅಂದರೆ, ಕಟ್ಟಿಟ್ಟು ನಂತರ ಇದಕ್ಕೆ ಸಸಿ ಮಡಿ ಹಾಕಿದ ಮುಂಚೆ ಅದರಲ್ಲಿ ಏನು ಮಾಡಬೇಕಂದ್ರೆ ಬೀಜೋಪಚಾರದಲ್ಲಿ ಸ್ವಲ್ಪ ಟ್ರೈಕೋಡರ್ಮನ್ನು ಬಳಸ್ಕೊಳ್ಬೇಕು. ಬೀಜದಲ್ಲಿ ಸ್ವಲ್ಪ ಬೇರೆ ರೀತಿಯ ರೋಗಾಣುಗಳು ಮತ್ತು ಕ್ರಿಮಿನಾಶಕಗಳು ಬರೆದಿರುವುದರಿಂದ ಟ್ರೈಕೋಡರ್ಮಗಳನ್ನು ಬೇರೆ ಬೇರೆ ಕ್ರಿಮಿನಾಶಕಗಳನ್ನು ಬಳಸಿಕೊಂಡು ಜಸ್ಟ್ ಒಂದು ಲೇಯರ್ ಅನ್ನು ಹಾಕಿ ಆಮೇಲೆ ಭೂಮಿಗೆ ಇದು ಮಾಡಿದರೆ ಖಂಡಿತವಾಗಿ 15 ದಿನಗಳ ನಂತರದಲ್ಲಿ ನಾಟಿಗೆ ಸಿದ್ಧವಾಗ್ತದೆ. ಅಷ್ಟರ ಒಳಗಡೆ ಗದ್ದೆಯನ್ನು ರೆಡಿ ಮಾಡ್ಕೊಳ್ಬೇಕು. ಕಲ್ಟಿವೇಟ್ರು ರೋಟಾವೇಟರ್ ಬಳಸಿ ಗದ್ದೆಯನ್ನು ಕೇಕ್ ಟೈಪ್ ಮಾಡಿಕೊಂಡ್ರೆ ಅಂದರೆ ಸ್ವಲ್ಪ ನೀರನ್ನು ನಿಲ್ಲಿಸಿದರೆ ಕಡಿಮೆ ಆದರೆ ನಾಟಿಗೆ ಸಿದ್ಧತೆ ಆಗ್ತದೆ. ಇದು ಈಗ 1ನೇ ಬೆಳೆಗೆ ಮಾತ್ರ ಈ ಯಾಂತ್ರೀಕರಣದ ಸಾಧ್ಯತೆಯೋ ಅಥವಾ 2 ಮತ್ತು 3ನೇ ಎಷ್ಟು ಬೆಳೆ ಬೇಕಾದ್ರೂ ಬೆಳೆಬಹುದು. ಹೆಚ್ಚಾಗಿ ನಮ್ಮ ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಭಾಗಗಳಲ್ಲಿ 2 ಬೆಳೆಗಳನ್ನು ಒಂದು ಬೆಳೆ ಹೆಚ್ಚಾಗಿ, ಎರಡನೇ ಬೆಳೆಯನ್ನು ಎಲ್ಲೂ ಕಾರ್ಬತ್ತ ಅಥವಾ ಎಲ್ಲಾದರೂ ನೀರಿನ ಪ್ರದೇಶ ಇರುವಂತ ಜಾಗದಲ್ಲಿ 2 ಬೆತ್ತೆ ಬೆಳೀತಾರೆ. 2 ಬೆಳೆಗೆ ಅವಕಾಶ ಇದೆ, ಎಷ್ಟು ಬೆಳೆ ಬೇಕಾದ್ರೂ ಮಾಡಬಹುದು. ಆಮೇಲೆ ಯಾಂತ್ರೀಕೃತ ಕೃಷಿ ಆದ ನಂತರ ಅಲ್ಲಿ ದ್ವಿತೀಯ ಬೆಳೆಯಾಗಿ ಭತ್ತದ ಬದಲಿಗೆ ಬೇರೆ ಮಾಡಬಹುದು ಬೇರೆ ಬೆಳೆಗಳನ್ನು ಖಂಡಿತವಾಗಿಯೂ ಮಾಡಬಹುದು. ಭತ್ತಕ್ಕೆ ವಿಶೇಷವಾಗಿ ಭತ್ತ ಮಾಡೋ ಅವಶ್ಯಕತೆ ಇದ್ರೆ ಭತ್ತವನ್ನು ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಬೇರೆ ಶೇಂಗಾವನ್ನು ಹಾಕ್ಬೋದು, ಉದ್ದನ್ನು ಹಾಕ್ಬೋದು, ಬೇರೆ ಬೇರೆ ಇತರ ದ್ವಿದಳ ಧಾನ್ಯಗಳನ್ನು ಬೆಳೆಸಬಹುದು. ಕಟಾವು ಮತ್ತು ಕೊಯ್ಲೋತ್ತರ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಯಂತ್ರಗಳೆಲ್ಲ ಇದೆ? ಕಟಾವಿಗೆ ಸಂಬಂಧಪಟ್ಟಂದ್ರೆ ಕಂಬೈನ್ ಹಾರ್ವೆಸ್ಟರ್ ಅಂತ ನಾವು ಕರಿತೇವೆ, ಇಲ್ಲ ರೀಪರ್ ಅಂದ್ರೆ ರೇಪರ್ ಅಂತ ಹೇಳಿ ಕರಿತೇವೆ. ನಮ್ಮಲ್ಲಿ ರೇಪರ್ ಅನ್ನೋದು ಅದು ಕೂಡ ಸಣ್ಣ ಸಾಧನ ಕೂಡ, ಕೈಯಲ್ಲಿ ಸಣ್ಣ ಜಮೀನು ದೊಡ್ಡ ಜಮೀನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಹೆಚ್ಚಾಗಿ ದೊಡ್ಡ ಪ್ರಮಾಣ ಇದರಲ್ಲಿ ಏನಂದ್ರೆ ರೀಪರ್ ಅಲ್ಲಿ ಭತ್ತವನ್ನ ಸಸಿಯನ್ನ ಕಟ್ ಮಾಡಿ ಒಂದು ಲೈನ್ ಅಲ್ಲಿ ಹಾಕೊಳತ್ತೆ. ನಂತರ ಅದನ್ನ ನಾವು ಒಕ್ಕಣೆ ಮಾಡ್ಬೇಕು, ಎತ್ಕೊಂಡು ತಗೊಂಡು ಒಕ್ಕಣೆ ಯಂತ್ರಕ್ಕೆ ಹಾಕ್ಬೇಕಾಗತ್ತೆ. ಕಂಬೈನ್ ಹಾರ್ವೆಸ್ಟರ್ ಅದನ್ನ ತಾನಾಗೆ ತಗೊಂಡು ಇದು ಹುಲ್ಲು ಮತ್ತು ಬೀಜವನ್ನು ಬೇರೆ ಮಾಡುತ್ತೆ. ಬೀಜ ಚಿಲ್ಲಿ ಹೋಗುತ್ತೆ, ಹುಲ್ಲು ಆಟೋಮೆಟಿಕ್ ಆಗಿ ಭೂಮಿಗೆ ಬಿಡುತ್ತದೆ. ನಂತರ ಬೇಲರ್ ಮುಖಾಂತರ ಅದನ್ನು ಪಿಂಡಿ ಕಟ್ಕೊಳ್ಳುತ್ತೆ. ಇಷ್ಟು ವಿಷಯ. ಈಗ ಹೆಚ್ಚಾಗಿ ಕಂಬೈನ್ ಹಾರ್ವೆಸ್ಟರ್ ಇಲ್ಲಿ ಹೋಗುವುದಿಲ್ಲ, ದೊಡ್ಡ ಮಷೀನ್ ಜಾಗ ಹೋಗುವುದಿಲ್ಲ, ಗದ್ದೆಯಲ್ಲಿ ಹೋಗುವುದಿಲ್ಲ, ಮೆಟ್ಲು ಮೆಟ್ಲು ಜಾಗ ಇದೆ, ಸೀದಾ ಜಾಗ ಇಲ್ಲ. ಆವಾಗ ಏನಾಗುತ್ತೆ, ಈ ರೀಪರ್ ಗಳನ್ನು ಬಳಸಬೇಕಾಗುತ್ತೆ. ಈಗ ಯಂತ್ರಶ್ರೀಯಲ್ಲಿ ಇವೆಲ್ಲ ಲಭ್ಯ ಇದೆ? ಎಲ್ಲ ಲಭ್ಯ ಇದೆ ಯಂತ್ರಶ್ರೀಯಲ್ಲಿ. ಇದು ಅದು ಏನು ಬೀಜೋಪಚಾರದಿಂದ ಹಿಡಿದು ಕಟಾವನವರಿಗೂ ಪ್ರತಿಯೊಂದು ಮಷೀನ್ಗಳು ಲಭ್ಯ ಇದೆ. ಸಿಂಪರಣೆಗೆ ಸಂಬಂಧಪಟ್ಟ ಹಾಗೆ ಏನು ಮಷಿನರಿಗಳು ಲಭ್ಯ? ಸಿಂಪರಣೆಗೆ ಸಾಮಾನ್ಯವಾಗಿ ನಾವು ಕಳೆನಾಶಕ ಏನು ಬೆನ್ನಿಗೆ ಹಾಕೊಳ್ಳುವಂಥದ್ದು ಅದೇ ಸಿಂಪರಣೆಗೆ, ಬೇರೆ ಯಾವುದೇ ಮಷೀನ್ಗಳು ಅದೇ ಮಷೀನ್ಗಳು ಹೆಚ್ಚಾಗಿ ಬೇಕಾಗ್ತದೆ. ಆದರೆ ಅದು ಕೂಡ ನಮ್ಮ ಕೃಷಿ ಯಂತ್ರಧಾರೆಯಲ್ಲಿ ಕೂಡ ಲಭ್ಯ ಇದೆ. ಅದು ರೈತರು ಖರೀದಿ ಮಾಡುವಂತ ಅವಶ್ಯಕತೆ ಇಲ್ಲ, ಅದು ಯಂತ್ರಧಾರೆಯಲ್ಲೇ ಅವಕಾಶ ಬಾಡಿಗೆ. ಮುಂದಿನ ದಿವಸಗಳಲ್ಲಿ ಡ್ರೋನ್ಗಳು ಕೂಡ ಬರಬಹುದು. ಈಗಾಗಲೇ ವಿದೇಶಗಳಲ್ಲಿ ಡ್ರೋನ್ ಮುಖಾಂತರನೇ ಎಲ್ಲೊಂದು ಮಾಡ್ತಾ ಇದ್ದಾರೆ, ಬಹುಶಃ ಅದು ಕೂಡ ಮುಂದೆ ಪ್ರಾಯೋಗಿಕವಾಗಿ ಬರಬಹುದು. ಈಗ ನೀವು ಗಮನಿಸಿದ ಹಾಗೆ ಈ ಯಾಂತ್ರೀಕರಣಕ್ಕೆ ಏನೇನು ಸವಾಲುಗಳಿವೆ, ಅದನ್ನು ಹೇಗೆ ಮೆಟ್ಟಿ ನಿಲ್ಲಬಹುದು? ಈಗ ಮೊದಲನೇದಾಗಿ ಜನರ ಮನವೊಲಿಸುವುದು ಒಂದು ಮೇನ್ ಬೇಕಾಗ್ತದೆ. ಅದರ ಉದ್ದೇಶ ಅಂದ್ರೆ ಜನರಿಗೆ ತಿಳಿಯಪಡಿಸುವಂಥದ್ದು, ಜನರಿಗೆ ಅರ್ಥಪಡಿಸುವ, ಅವರಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿ ಅವರಿಗೆ ಅದರಲ್ಲಿ ಲಾಭದಾಯಕ ಇದೆ ಅಂತ ತೋರಿಸಿಕೊಡೋದೇ ಒಂದು ದೊಡ್ಡ ಸವಾಲು. ನಂತರದಲ್ಲಿ ಅವರು ತಾನಾಗೆ ಅವರು ವಿಶೇಷವಾಗಿ ಮಾಡ್ತಾ ಹೋಗ್ತಾರೆ. ನಾನು ಗಮನಿಸಿದಾಗೆ ಆಗ್ಲೇ ಹೇಳಿದಾಗ ನೀರಿನ ಮಟ್ಟವನ್ನು ಉಳಿಸಿಕೊಳ್ಬೇಕು. ಸಣ್ಣ ಸಣ್ಣ ಜಮೀನುಗಳಲ್ಲಿ ಮಾಡಬೇಕಾದ್ರೆ ಸ್ವಲ್ಪ, ಮತ್ತು ಅತಿಯಾಗಿ ನೀರು ನಿಲ್ಲುವಂಥ ಜಾಗದಲ್ಲಿ ಮಾಡೋದಾದರೆ ಸ್ವಲ್ಪ ಹುಷಾರಿ ನೋಡಿಕೊಂಡು ಅದರ ಪ್ರದೇಶ ನೋಡ್ಕೊಳ್ಳುವಂಥದ್ದು ಮತ್ತು ನೀರು ಕಡಿಮೆ ಆದ ಪ್ರದೇಶ ನೋಡ್ಕೊಂಡು ಮಾಡುವಂಥದ್ದು. ಬೇರೆ ಯಾವ ಅಂಥ ಸವಾಲುಗಳು ನಮಗೆ ಯಂತ್ರದಲ್ಲಿ ಬರಲಿ, ಯಂತ್ರಗಳನ್ನು ಸುಸಜ್ಜಿತವಾಗಿ ಯಂತ್ರಗಳನ್ನು ನಾವು ಅಲ್ಲಿ ಕೊಟ್ಟರೆ ಖಂಡಿತ ಸಮಯಕ್ಕೆ ಮುಗಿಯುತ್ತದೆ. ಯಂತ್ರಗಳ ಸಮಸ್ಯೆ ನಮ್ದೇನಿಲ್ಲ, ಬಟ್ ಮಾಡುವ ಮನಸ್ಥಿತಿಯನ್ನು ಸರಿ ಮಾಡ್ಕೊಂಡು. ಕಾರವಾರ ತಾಲೂಕಿನಲ್ಲಿ ಎಲ್ಲಿಲ್ಲ ಬೇರೆ ಯಂತ್ರಶ್ರೀ ಕೇಂದ್ರಗಳು? ಕಾರವಾರ ತಾಲೂಕಿನ ಅಂಕೋಲ ಇದೆ, ನಮ್ಮ ಯಂತ್ರಶ್ರೀ ಕೇಂದ್ರ ಅಂಕೋಲದಲ್ಲಿದೆ, ಕುಮಟಾದಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಅನಂತರ ಭಟ್ಕಳದಲ್ಲಿದೆ, ಹಾಗೆ ಬೈಂದೂರು, ಕುಂದಾಪುರ, ಹೀಗೆ ಆ ಕಡೆ ಭಾಗದಲ್ಲಿ ತುಂಬಾ ಇದೆ. ಈ ಕಡೆ ನಮ್ಮ ದಾವಣಗೆರೆ, ಮೈಸೂರು, ಬಹಳಷ್ಟು ನಮ್ಮ ರಾಜ್ಯದ 24 ಕಡೆಯಲ್ಲೂ ಕೂಡ 165 ಕೇಂದ್ರಗಳಿದೆ. ನಾಲ್ಕು ಜಿಲ್ಲೆಗಳು, 24 ಜಿಲ್ಲೆಗಳಲ್ಲಿ 165 ಕೇಂದ್ರಗಳಿದೆ. ವಿಶೇಷ ದೊಡ್ಡ ಕೇಂದ್ರಗಳನ್ನು ಮಾಡಿದ್ದಾರೆ. ಭತ್ತದ ಕೃಷಿಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಯಂತ್ರಗಳ ಒಂದು ಮಹತ್ವ ಏನು ಅಂತ? ಖಂಡಿತವಾಗಿಯೂ ಬಹಳ ವಿಶೇಷವಾಗಿ ನಾವು ಹೇಳೋದಾದ್ರೆ ಯಂತ್ರಗಳ ಪಾತ್ರ ಬಹಳ ದೊಡ್ಡದಾಗಿದೆ. ಬಹುಶಃ ಇವತ್ತು ಮನುಷ್ಯನಲ್ಲಿ ಏನು ಶಕ್ತಿ ಏನುಂಟು ಅದನ್ನೆಲ್ಲ ಕ್ಷೀಣಿಸ್ತಾ ಇದೆ. ಇದೆಲ್ಲವೂ ಕೂಡ ನಮ್ಮ ಕೃಷಿಯತ್ತ ಯಂತ್ರಗಳೇ ಮಾಡಬೇಕಾಗಿದೆ. ಇದು ಯಂತ್ರಗಳು ಇಲ್ಲ ಅಂದ್ರೆ ಮುಂದಿನ ಸ್ಟೆಪ್ ಏನಂತಂದ್ರೆ ಎಲ್ಲಾ ಕೃಷಿ ಭೂಮಿಗಳು ನಾಶ ಆಗ್ತದೆ, ಬೇರೆ ಯಾವುದೇ ಇಂಡಸ್ಟ್ರಿಯಲ್ಗಳು ಹುಟ್ಟುಕೊಳ್ಳುತ್ತೆ ಅಷ್ಟೇ ಬಿಟ್ರೆ. ಹಾಗಾಗಿ ಸಣ್ಣ ಸಣ್ಣ ಯಂತ್ರಗಳನ್ನು ಉಟ್ಕೊಂಡಿದೆ, ಇನ್ನೂ ಯಂತ್ರಗಳು ಉಟ್ಕೊಳ್ತಾ ಇದೆ. ಯಂತ್ರಗಳು ಬಹಳ ಅವಶ್ಯಕತೆ ಇವತ್ತಿನ ಪರಿಸ್ಥಿತಿ. ಎಲ್ಲ ವಿಭಕ್ತ ಕುಟುಂಬಗಳಾಗಿರೋದ್ರಿಂದ ಒಂದು ಮನೆಯಲ್ಲಿ ಗಂಡ, ಹೆಂಡತಿ, 2 ಮಕ್ಕಳು, ಆದ್ರೆ 1 ಜಮೀನ್ ಇದೆ ಅಂದ್ರೆ ಹಾಳೆ ಮಾಡಿರ್ತಾರೆ. ಅದನ್ನ ನಮ್ಗೇನಾದ್ರೂ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದಾಗ ಆ ಶಕ್ತಿ ಬೇಕು ಅಂತಂದ್ರೆ ಯಂತ್ರಗಳೇ ನಮ್ಗೆ ಹೆಚ್ಚಿನ ಆದ್ಯತೆ ಕೊಡುತ್ತೆ. ನಾನು ಆಗ್ಲೇ ಒಂದು ವಿಚಾರ, 165 ಕೃಷಿ ಯಂತ್ರಧಾರೆ ಕೇಂದ್ರಗಳಿದೆ ಅಂತಂದ್ರೆ ನಮ್ಗಲ್ಲಿ ವಿಶೇಷವಾಗಿ 2 ಹಾರ್ವೆಸ್ಟರ್ ಬ್ಯಾಂಕ್ಗಳನ್ನು ನಾವು ಕಾಣುತ್ತೇವೆ. ದಾವಣಗೆರೆ ಜಿಲ್ಲೆಯ ಅನ್ಗೋಡಲ್ಲಿ ಮತ್ತು ಮೈಸೂರು ಜಿಲ್ಲೆಯ ಶ್ರೀರಂಗಪಟ್ಟಣದ ಕಳಸ್ತೇವಾಡೆಯಲ್ಲಿ 2 ಕಂಬೈನ್ಡ್ ಹಾರ್ವೆಸ್ಟರ್ ಬ್ಯಾಂಕ್ ಇದೆ. ನಮ್ಮ ಸಂಸ್ಥೆ ವತಿಯಿಂದ ಮಾಡಿರುವಂತದ್ದು, ಪೂಜ್ಯರು ವಿಶೇಷವಾಗಿ ಮಾಡಿದ್ದಾರೆ. ಆ ಕಡೆ ಭಾಗದಲ್ಲಿ ಹೆಚ್ಚು ಭತ್ತ ಕೃಷಿ, ಮತ್ತು ಇದು ರಾಜ್ಯಾದ್ಯಂತ ಕೂಡ ಬೇಡಿಕೆದಲ್ಲಿ ಕೂಡ ಬಂದು ಕಂಬೈನ್ ಹಾರ್ವೆಸ್ಟರ್, ದೊಡ್ಡ ಮಷೀನ್ಗಳು, ಈಗ ಆಂಧ್ರಪ್ರದೇಶ, ತಮಿಳುನಾಡು ಕಡೆಯಿಂದ ಮಷೀನ್ ಬರುತ್ತಲ್ಲ, ಹಾಗೆ ನಮ್ಮಲ್ಲಿ ಕಂಬೈನ್ಡ್ ಹಾರ್ವೆಸ್ಟರ್ ಬ್ಯಾಂಕೇ ಮಾಡಿದ್ದಾರೆ. ಸುಮಾರು 20 ಅಧಿಕ ಮಷೀನ್ಗಳು ಅಲ್ಲಿ, ದೊಡ್ಡ ಪ್ರಮಾಣದ ಮಷೀನ್ಗಳು ಸಿಗುತ್ತೆ. ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹಳ ಸಂತೋಷ ಶಿವರಾಜ್ ಆಚಾರ್ಯ ಅವರೇ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಈ ಭತ್ತದ ಕೃಷಿಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಯಾಂತ್ರೀಕರಣವನ್ನು ಯಾವ ರೀತಿ ಅನುಷ್ಠಾನ ಮಾಡಲಾಗ್ತಾ ಇದೆ, ವಿಶೇಷವಾಗಿ ಯಂತ್ರಶ್ರೀಯ ಮೂಲಕ ರೈತರನ್ನ ಯಾಂತ್ರೀಕರಣಕ್ಕೆ ಯಾವ ರೀತಿ ಪ್ರೇರೇಪಣೆಯನ್ನು ಕೊಡಲಾಗ್ತಾ ಇದೆ, ಈ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ವಿವರವನ್ನು ತಿಳಿಸಿದಿರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದ ಸರ್. ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೆ ಭತ್ತದ ಕೃಷಿಯಲ್ಲಿ ಯಾಂತ್ರೀಕರಣ ಈ ಕುರಿತಾಗಿ ಶಿವರಾಜ್ ಆಚಾರ್ಯ, ಯೋಜನಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರವಾರ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಈಗ ಒಂದೆರಡು ವಾಣಿಜ್ಯ ಪ್ರಕಟಣೆಗಳು. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहाँ, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ.

ಕರಿಮಾಣಿಕಾಲುಂಗುರಗಳ ನಿಡುತ ಸಿರಿಸೌ ಮಂಗಲೆ ಆಗಿ ನೀ ಬಾಳೆಂದು ಸಿರಿಸೌ ಮಂಗಲೆ ಆಗಿ ನೀ ಬಾಳೆಂದು ಗುರು ಹಿರಿಯರು ಬಂದು ಬಳಗದವರು ಎಲ್ಲ ಹರಸುತ ಮುಟ್ಟಿದಾರೆ ಕರಿಮಾಣಿ ನಿತ್ಯಾಸೌ